ಜಳ ಪಾಲ ನೆನೆಸಿರಿ ಪುಜಾರ ವರಿರದಯ ಶೀಲನೇ ಎನ್ನನು ಪಾಲಿಸು ಗಜವದನು ಕಾರವಾಯ್ತರರೆ ನೀನೆ ಮಗಾಗಿ ಮರೆಯದು ಪಕಾರವಾಯ್ತರರೆ ನೀನೆ ಮಗಾಗಿ ಮೆರೆದ ಸಾಹಸವಧಿಕ ವಯಸ್ಸೇ ಮೆರೆವ ಸಾಹಸವಧಿಕ ವಯಸ್ಸೇ ಕರಣಿ ಜನೆ ಬಾರಿತ್ತ ಹತ್ತಿರಗೆ ಕರೆದಿಂದ ನಾಮರುತಾತ್ಮ ಜಗೆ ನೀನೀ ಸುವಾರ್ತೆಯ ಬಿತ್ತರಿಸಿ ಜಾನಕಿಯ ಭಾವವ ಜಾನಕಿಯ ಭಾವವನರಿತು ಬಾಯಂದು ಆಲು ದೇವರ ಮಹಾಪ್ರಸಾದವಿದನು ತಲು ದೇವರ ಮಹಾಪ್ರಸಾದವಿದನು ತ ಹಾರಿದ ಹನುಮನೋಯನೆ ಹಾರಿದ ಹನುಮನೋಯನೆ ಜನ ಗಜೆಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆಂತುಲ್ಟು ಮುಖವಯ ಮನಕಾರಗೈಯ ನೇರಾಘವಯ ಮನ ಕತದಿ ಧಿಕ್ಕಾರಗೈಯ ನೇರಾಘವಯ ನಾರಿ ಜನ್ಮವೇ ಹೀನವೂ ನಾರಿ ಜನ್ಮವೇ ಹೀನವೂ ಮಾನದಿ ಬಾಳುವ ದಾರಿಯೇದು ಸಹವೋ ಮಾನದಿ ಬಾಳುವ ದಾರಿಯೇದು ಸಹವೋ ತೋರಲೆಂತುಂಟು ಮುಖವ ಶರಣ ಶರಣನ ಮುಖ ನೋಡಿಯೇ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈರಿ ಧರಣಿ ಜಾತೆಯ ಬಳಿ ಗೈರಿ ಶ್ರೀವರ ನಾಚನ ಶರಣ ನಮುಖ ನೋಡಿ ಧರಣಿ ಜಾತೆಯ ಬಳಿ ಗೈದಿ ವರ ಭಕ್ತಿ ಬಾವ ನರಿತು ಸಮ ಗಡಿ ವರ ಭಕ್ತಿ ಬಾವಾರಿತು ಸಮಾರ್ಗದಿ ಕರೆದು ತಾರೆದು ನೇ ಬಿಸಿದಯ ಕರೆದು ತಾರೆಂದು ನೇ ಬಿಸಿದಯ ವರ ಭಕ್ತಿ ಬಾವಾರಿತು ಸಮಾರ್ಗದಿ ಕರೆದು ತಾರೆಂದು ನೇ ಬಿಸಿದಯ ವರನ ಜನ ಶರಣನ ಮುಖ ನೋಡಿ ತರಣಿ ಜಯ ಬಾಳಿಗೈದೆ ಕರುಣೆಯೊಳಾಲಿಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಬರದಿಯುಂದಟ್ಟಿದ ನಿಲ್ಲ ಕರೆ ತರುವರೆ ನೀವು ಮಾಡಿ ಎಲ್ಲ ಕರೆ ತರುವರೆ ನೀವು ಮಾಡಿ ಎಲ್ಲ ತ್ವರಿತ ದೋಳೇಳು ಹರುಜಾವತಾಳು ತ್ವರಿತ ದೋಳೇಳು ಹರುಜಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯವು ದೊರೆಸ್ವಾಮಿಯ ಪದ ದರುಶನ ಪಡೆಯವು ತ್ವರಿತ ದೊಳೆಯಳು ಅರುಜಾವತಾಳು ತ್ವರೆ ಸ್ವಾಮಿಯ ಪದ ದರುಜನ ಪಡೆಯವು ಕರುಣೆಯು ಆಲಿಪುದಮ್ಮ ಪದ ಕರುಹುವೆ ಲಾಲಿಪುದಮ್ಮ ಅಮ್ಮ ಅಮ್ಮ ತಮ್ಮ ನೋಡು ಸದ ಸಂಭ್ರಮವನೋ ಜಾನಕಿಯ ಹುಮ್ಮದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲ ದುರ್ಮಾ ಮಾರ್ಗೀಯ ಬೆಳ ಮನುಕೂಲದ ಧರ್ಮವಳು ಮುರಿದಳಲ್ಲ ಮನುಕೂಲದ ಧರ್ಮವಳು ಮುರಿದಳಲ್ಲ ದುರ್ಮಾರ್ಗಿಯಾದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರು ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ತಾಳು ತಾಳಗ್ರ ಭವನೇ ತಾಳು ತಾಳು ತಾಳಗ್ರ ಭವನೇ ಮೈತೀಳೆಯ ಶೀಲವರಿತೀರೆ ಬಿಮ್ಮನೇ ಮೈತೀಳೆಯ ಶೀಲವರಿತೀರೆ ಬಿಮ್ಮನೇ ತಾಳು ತಾಳಕ್ಕ ಭವನೆ ಮೈತಿಳೆಯ ಶೀಲವರಿತೀರೆ ಬಿಮ್ಮನೇ ತಾಳು ಮೂಡ್ಯವ ತಾಳುವದೆ ಮೌಢ್ಯವ ಹಿಂದು ಮುಂದಾಲೋಚಿಸದೆ ಕ್ರೋಧವ ಹಿಂದು ಮುಂದಾಲೋಚಿಸದೆ ಕ್ರೋಧವ ತಾಳು ತಾಳಗ್ರ ಭವನೇ ತಾಳು ಚಿಂತೆಯಾದಗೆ ಭೂಮಿ ಜಾತೆಯೇ ಚಿಂತೆಯಾಗೆಯೇ ಭೂಮಿ ಜಾತೆ ಬಲವಂತೆ ನೀನೆವು ಬೂದನ ರೀತೆಯೇ ವಾಸಿ ಪಂಥವ ಮೆರೆಸಿದೆವು ಧರ್ಮ ದ್ವೇಷಿಗಳಲ್ಲಿ ವಾಸಾರಿದೆವು ಏಸು ಪೇಳಿದರೇನು ಲೇಸು ಮಾಡಿದೆ ನೀನು ವಾಸಿಸು ಬಂದಲ್ಲಿ ಆಚೆ ಬೆರುಳ್ತೇನೆ ಚಿಂತೆಯಾದಗೆ ಭೂಮಿ ಜಾತೆ ಬಲವಂತೆ ನೀನೆಂಬುದನರಿದೆ ಭೂಮಿ ಜಾತೆ ಭೂಮಿ ಜಾತೆ ಸತ್ಯವಂತ್ಯನಾಗಿನದು ನಿಲ್ದಿ ಪರೆಯೇ ಸತ್ಯವಂತನಾಗಿಂತು ನಿಲ್ದಿ ಪರೆ ಕಾಂತ ಹಗಲಿರುಳವ ಕಾಲದಲ್ಲಿ ಬೇರೆ ಬಗೆದವಳ ಜಿತ್ತದಲ್ಲಿ ಸದಾ ಭಗವಂತ ನಡಿಯ ಧ್ಯಾನದಲ್ಲಿ ನಿಲ್ಲ ಮುಗುದೆ ಎಲ್ಲರೂ ದೋಷವೋಗೆದುದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡಲಿ ನಿಂದ ಮುಗುದೆ ಎಲ್ಲೋಳು ದೋಷ ಹೋಗೆ ದೋದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡದೀಗ ಕಾತಾರಿ ನಿಂತು ಪೇಳುವರಿ ಕಾತ ನೋಡಿ ಲಕ್ಷ್ಮಣ ಬೇಡಿದನು ದಯಗೂಡಿ ತನ್ನ ಭೀಮಸವ ಸನ್ನೆಯೊಳ್ಳಿ ಆಡಿದನು ಶ್ರೀರಾಮ ಎಂದೊಟ್ಟಿದನು ಚಿತೆಯ ನಾಡದೇವರ ದೇವಿಗೆ ಪರಿ ರೂಢಿಸಿದೆ ವಿಧಿಯನು ಕಪಿಕುಲ ಗೂಢ ಬರಿಯದೆ ಮರುಗಲ ಮರಿಜೆಯೊಡ ಒರೆದಳಿ ತರದಿ ಮರುಗಲವನಿ ಜಯೊರೆದಳಿ ತೆರಲಿ ಹಿತ್ತ ಭೂಮಾದೆ ನಯವೆತ್ತು ಸಾಕಿದ ಜನಕ ಮತ್ತೆ ಕುಲದೇವನಾದಿತ್ಯ ಚಂದ್ರಾದಿ ದೇವೋ ಉತ್ತಮರಿಗೆ ವರವೀತ ಗೋತ್ರ ನೀ ನಿನಗೆ ದಯೆಯಿತ್ತು ಕರುಣಿಬುದು ಶುಭವ ಚಿತ್ತ ಶುದ್ಧದಿ ಸತಿ ವೃತ್ತಿಯನ್ನು ಪಡೆದ ಫಲ ಹೊತ್ತು ದಾದಿರಿ ಕಾಯುವುದಿತ್ತಲೆಲ್ಲ ಮುಖವನೆತ್ತಿ ಜಯ ಜಯವೆಂದು ಗೋತ್ರ ಸುತ ಏರಿದಳು ಏರಿದಳು ಏರಿದಳು ಗೋ ತತ್ತರಿ ಸಲ ಭುಜಾಂಡವು ಅರಿದರುಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪನು ತಳೆದೆದ್ದು ವನಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ಬರ ಪತಿವ್ರತೆಯರುಳು ಸೀತೆಗೆ ಸರಿ ಯಾರೈ ಪೇಳುವೋ ಹರಿ ನೀ ವಿಧಿಸಿದ ತೆರದಲ್ಲಿ ನಾನಿರಿವರೆಗಾದರಿಸುತ್ತ ಕರೆದಲ್ಲಿ ತೆರುವೋ ಲಾಲಿದುವು ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ಕೇಳು ನೀನೀಗ ಕೊರನೇ ನಡೆಯ ಮಾಯೋ ತೆಗೆ ಬೇಗ ಮಾತಿಗಾಗಿ ನಮ್ಮ ಸತ್ಯತೆಗಾಗಿ ಧನುಮ ತೋಳಿಯಲ್ಲಿ ನ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರ್ರಿ ಬಾಳಲಂಬಲು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಂಬಲು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಬೋರನೇ ನಡೆಯ ಮಯೋದ್ಯಗೆ ಬೇಗ ವೀರ ಮಾರುತಿ ಇದ್ದಲ್ ದಿನ ಸಂಖ್ಯೆಯ ನೆನೆಸುತ್ತಲೇ ಶ್ರೀರಾಮ ನಡೆಯ ನೀಕ್ಷಿಸಲೆದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನನ್ನು ಕರೆದು ನುಡಿದನ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದನೇಕೋ ಪಾದವ ಬಾರದಾದನೇಕೆ ರಾಘವ ಸಾರಿ ಪೇದ ಅವಧಿಯಿದನ ಸಂತಿಗದ ಸಾರಿ ಪೇದ ಅವಧಿಯಿದಿನ ಸಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿಯಿದಿನ ಸಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಬಾರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದಮಾಯ ಬಾರದಾದನೇಕೆಯೇ ಯಾರೆಲ್ಲರೂ ಭಯಬಾರದಿ ಸೈರಣೆ ಮೀರಿ ಭರತನಾಗ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಗಾರಂಭವ ಗೈದ ಕೊಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಕೊಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ದುಡುಕಲಿರು ತಡೆ ತಡೆ ದುಡುಕದಿರು ಕ್ಷಣದಿಲ್ಲೈದ ಕ್ಷಣದಿಲ್ಲೈದನು ಜಾರಿಯು ಲಕ್ಷ್ಮಣ ಸೀತೆಯು ಸಹಿತ ಕೊಡನ ಮರುತ ಜರುತಿಲ್ಲನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ತಡೆ ಗಣನಗುದ ಭರತನ ಮೊಗವನೆತ್ತಿ ಪ್ರೇಮದಿ ತೆಗೆದು ಬಿಗಿ ಅಪ್ಪಿದನು ತ್ರಿಜಗವೇ ಪೊಗಳುವಂತೆ ಅಣ್ಣನೀ ವನ ಕೈದಿದ ಬಳಿಕಿನ್ನು ಪುರವನು ಸೇರದಿಲ್ಲಿಯೇ ನಲ್ಲಿಯು ಪಾಲಿಸಿದಿ ರಾಜ್ಯವ ನಿಲ್ಲ ಮಾತಿನಲ್ಲಿ ಅಣ್ಣ ಧನ್ಯನಾದೇನು ದೇವ ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಡಿದನು ಸರ್ವರವು ದಿನಲು ಗೋ ಅಣ್ಣ ಪರಬ್ಬರು ಇದ ನೋಡಿ ಲಗ್ನವ ಒರೆದನಿ ಅಭಿಜಿಲ್ ಮುಹೂರ್ತ ದಿಯೇ ವಿರಚಿಸುವುದ ಅಭಿಜೇ ಕವನು ಶ್ರೀವರರಿಗಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲಧರಿ ಮಗಭಿಷೇಕವನು ಗೈದರು ಪ್ರೇಮ ದಿಂದ ರಾಮಗಭಿಷೇಕವನು ಗೈದರು ಪ್ರೇಮದಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರಗಳಲ್ಲಿ ಅಭಿಷೇಕ ಗೈಯರು ನಿಜ ಪಟ್ಟಾಭಿಷೇಕವಾಯಿತು ರಾಮಗೆ ಕರದೊಳು ಬರಳು ಬಲ ಕುದರಾರಗೆ ಅರುಳದಿ ಬಗುದರ ಪೊರವವಾಗಿಯೇ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರು ಆರತಿ ಎತ್ತಿರು ಮಂಗಳಾರತಿ ಎತ್ತಿರು ಗಜಮುಖದವಾಗಿ ಗಣಪಗೆ ಇದುವರೆಗೆ ಭಾಗವತ ಪುತ್ತಿಗೆ ರಾಮಕೃಷ್ಣ ಜೋಯಿಸ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕುಬಣೂರು ಶ್ರೀಧರರಾವ್, ಮದ್ದಳೆ ಮೋಹನ ಶೆಟ್ಟಿಗಾರ್ ನಿಜಾರು, ಚೆಂಡೆ ನಾರಾಯಣ ಬಳ್ಳಕ್ಕುರಾಯ. ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಈಗ ಒಂದು ಭಕ್ತಿಗೀತೆ ಕೇಳೋಣ. ನೀನ್ಯಾಕೋ ನಿನ್ನ ಹಂಗ್ಯಾಕೋ. ತದರನನನ್ನ